ಅದು ಅರ್ಕಾವೋ ಎಂಬ ಈ ತರ ವೆರೈಟಿಗಳಿವೆ ತುಂಬಾ. ಇದು ತುಂಬಾ ಪ್ರಾಮುಖ್ಯತೆ ಹೇಗೆ ಪಡೆಯುತ್ತದೆ ಅಂತ ಹೇಳಿದ್ರೆ, ನಾವು ಇದಕ್ಕೆ ಸಬ್ಸ್ಟ್ರೇಟ್ ಅಂತ ಹೇಳ್ತೇವೆ, ಇದನ್ನ ಬೆಳಿಲಿಕ್ಕೆ ಉಪಯೋಗಿಸುವಂತಹ ಮೆಟೀರಿಯಲ್ ಉಂಟಲ್ಲ, ಅದು ಅಂದ್ರೆ ನಾನು ಆಗಲೇ ಕೃಷಿ ತ್ಯಾಜ್ಯ ಹೇಳಿದೆ. ಇದು ಇದರದ್ದು ವೈಡ್ ವೆರೈಟಿ ಇದೆ, ತುಂಬಾ ವೆರೈಟಿಯನ್ನ ನಾವು ಸಬ್ಸ್ಟ್ರೇಟ್ ಆಗಿ ಯೂಸ್ ಮಾಡಬಹುದು. ಒಂದು ಇದು ಪ್ಯಾಡಿಸ್ ಅಂದ್ರೆ ಭತ್ತದ ಹುಲ್ಲು, ಮತ್ತೆ ಜೋಳದ ಹುಲ್ಲು, ಕಾಟನ್ ವೇಸ್ಟ್ ಅಂದ್ರೆ ಹೇಗೆ ಅಂದ್ರೆ ಕೃಷಿ ತ್ಯಾಜ್ಯಗಳು ನಮ್ಗೆ ಅದು ನೆಕ್ಸ್ಟ್ ಅದರಿಂದ ಅಂದ್ರೆ ಉಪಯೋಗಕ್ಕೆ ನೆಕ್ಸ್ಟ್ ಬರದಂತಹದನ್ನ ನಾವು ಇದರಲ್ಲಿ ಯೂಸ್ ಮಾಡೋದು. ಮತ್ತೆ ಇನ್ನೊಂದು ಅಡಿಕೆಯ ಸಿಪ್ಪೆಯಲ್ಲಿ, ತೆಂಗಿನ ನಾರಿನಲ್ಲಿ, ಅದರಲ್ಲೆಲ್ಲ ತುಂಬಾ ಯಥೇಚ್ಛವಾಗಿ ಯೂಸ್ ಮಾಡೋದಂತ ಹೇಳಿದ್ರೆ ನಾವು ಭತ್ತದ ಹುಲ್ಲನ್ನು. ನಾವು ನಮ್ಮ ಇದ್ರಲ್ಲಿ ಸ್ವಲ್ಪ ಒಂದ್ ಎರಡು ವರ್ಷದ ಹಿಂದೆ ತೆಂಗಿನ ನಾರಿನಲ್ಲೆಲ್ಲ ಮಾಡಿದ್ದೇವೆ. ತೆಂಗಿನ ನಾರಿನಲ್ಲಿ ಮಾಡುದು ಹೇಗೆ ಅಂತ ಹೇಳಿದ್ರೆ, ಅದು ಸ್ವಲ್ಪ ನೀರಿಗೆ ಒದ್ದೆ ಆದ ಕೂಡಲೇ ಒಂದು ರಸ ಬಿಡ್ತದೆ ಹೊರಗೆ, ಅದರಿಂದ ಸ್ವಲ್ಪ ಅದರ ಮೈಸೀಲಿಯ ಸ್ಪ್ರೆಡ್ ಆಗುದು ಕಮ್ಮಿ ಆಗ್ತದೆ ಯಾವ್ದು ಈ ಪ್ಯಾಡಿ ಸ್ಟ್ರಾಗಿಂತ, ಭತ್ತದ ಹುಲ್ಲಿಗಿಂತ. ಅದಕ್ಕೆ ನಾನು ಹೇಳುದು ಭತ್ತದ ಹುಲ್ಲು ಎಲ್ಲದಕ್ಕಿಂತ ಯೋಗ್ಯ ಅಂತ ಹೇಳ್ಬೋದು, ಸೂಕ್ತ ಅಂತ ಹೇಳ್ಬೋದು. ಇದಕ್ಕೆ ಮತ್ತೆ ನಾವು ಒಂದು ರೂಮ್ ಅಲ್ಲಿ ಫುಲ್ ಮಾಡ್ತೇವೆ, ಒಂದೇ ಟೈಮಿಗೆ ಒಂದು 100 to 150 ಬ್ಯಾಗ್ ಇಡ್ತೇವೆ ಅಂತ ಹೇಳಿದ್ರೆ, ಒಂದು ಉಷ್ಣಾಂಶ ನೋಡು ಒಂದು ಥರ್ಮಮೀಟರ್ ತಗೊಳ್ಳೋದು ಒಳ್ಳೇದು. ಅದ್ ಯಾವಾಗ ಸಹ ನಮ್ಮ ವಾತಾವರಣ 25 ಅದರಲ್ಲಿ ಪ್ಲಸ್ ಆರ್ ಮೈನಸ್ 2 ಅಂದ್ರೆ 27-23 ಹಾಗಿರೋದನ್ನ ನೋಡ್ಕೊಳ್ಬೇಕಾಗ್ತದೆ. 20-30 ಬೇಕಾಗಿರುವಂತಹ ಉಷ್ಣಾಂಶ. ಫಸ್ಟ್ ಗೆ ಒಂದು ಅಣದ ಉತ್ಪಾದನೆಗೆ ಸ್ಪಾನ್ಗಳು ಬೇಕಾಗ್ತದೆ, ಅಣಬೆ ಬೀಜಗಳು, ಭತ್ತದ ಹುಲ್ಲು, ಮತ್ತೆ ಬ್ಯಾಗ್ಗಳು ಬೇಕಾಗ್ತದೆ. ಬ್ಯಾಗ್ ಅಂದ್ರೆ ಟ್ರಾನ್ಸ್ಪರೆಂಟ್ ಪಾಲಿಥಿನ್ ಕವರ್ಸ್ ಗಳು ಬೇಕಾಗ್ತದೆ, ಮತ್ತೆ ರಬ್ಬರ್ ಬ್ಯಾಂಡ್ ಬೇಕಾಗ್ತದೆ. ನಮ್ಮ ಮನೆಯಲ್ಲಿ ಸಿಗುವಂತಹ ಪರಿಕರಗಳನ್ನೇ ನಾವು ಯೂಸ್ ಮಾಡಿಕೊಂಡು ಮಾಡುವಂತ. ಯಾವಾಗ ಸಹ ಮಾಡ್ಬೇಕಾದ್ರೆ ತುಂಬಾ ಕ್ಲೀನ್ ಅಲ್ಲಿ ಅಂದ್ರೆ ಪ್ರತಿ ಸರ್ತಿ ಸೋಪಲ್ ಕೈ ತೊಳ್ಕೊಂಡು ಮಾಡುದು, ಮತ್ತೆ ಯಾವಾಗ ಸಹ ಈ ಕೆಲಸಗಳನ್ನು ಮಾಡುವಾಗ ಹೊರಗಡೆಯಿಂದ ಗಾಳಿ ಡೈರೆಕ್ಟ್ ಬರದಂತಹ ಪ್ರದೇಶದಲ್ಲಿ ಕುತ್ಕೊಂಡು ಮಾಡುದು, ಮತ್ತೆ ಮಾಡುವಂತಹ ರೂಮ್ ತುಂಬಾ ಕ್ಲೀನ್ ಆಗಿರ್ಬೇಕು, ಅಂದ್ರೆ ನೆಲ ಯಾವುದೇ ತರಹದ ಧೂಳು ಬರಬಾರ್ದು ಡೈರೆಕ್ಟ್, ಆ ತರದೆಲ್ಲ ಒಂದು ರೂಮ್ ಅನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಇದರ ಪ್ರಿಪರೇಷನ್ ಮಾಡುವಂತದ್ದು. ಫಸ್ಟ್ ಗೆ ಇದರಲ್ಲಿ ಸಬ್ಸ್ಟ್ರೇಟ್ ರೆಡಿ ಮಾಡ್ತೇವೆ ನಾವು, ಯಾವ್ದ್ರಲ್ಲಿ ನಾವು ಅಣಬೆಯನ್ನ ಬೆಳಿಸ್ತೇವೆ. ಇವಾಗ ಭತ್ತದ ಹುಲ್ಲಾದ್ರೆ ಆ ಭತ್ತದ ಹುಲ್ಲನ್ನ 2-3 ಪೀಸಾಗಿ ಕತ್ತರಿಸ್ಬೇಕು, ಅದನ್ನ ತುಂಡು ಮಾಡ್ಬೇಕು. ತುಂಡು ಮಾಡಿಬಿಟ್ಟು ಅದನ್ನ ಫಸ್ಟ್ ಗೆ 4-6 ತನಕ ತಣ್ಣೀರಿನಲ್ಲಿ ನೆನೆಸ್ಬೇಕು. ಅದನ್ನ ತಣ್ಣೀರಿನಲ್ಲಿ ನೆನೆಸ್ಬಿಟ್ಟು ಆಮೇಲೆ ಬಿಸಿ ನೀರಲ್ಲಿ ಅಂದ್ರೆ ಬಾಯಿಲ್ಡ್ ವಾಟರ್, ಇಲ್ಲಾದ್ರೆ ಈಗ ನಿಮ್ಗೆ ಹೇಗೆ ಅನುಕೂಲ ಆಗ್ತದೋ ಹಾಗೆ ನೀವು ಒಂದು ಈಗ ಡ್ರಮ್ ಅಲ್ಲಿ ಒಂದು 200 liter ಬ್ಯಾರಲ್ ಇಲ್ಲ 100 liter ಬ್ಯಾರಲ್ ಅಲ್ಲಿ ನೀವು ಹುಲ್ಲನ್ನ ಪೀಸ್ ಮಾಡಿ ಹಾಕಿರ್ತೀರಾ 4-6 ನೆನೆಸಿ ಆದ್ಮೇಲೆ. ಇನ್ನೊಂದು ಕಡೆ ನೀವು ಬೇರೆ ಕಡೆ ಬಿಸಿ ನೀರು ಮಾಡಿಕೊಂಡು ಆ ಬಿಸಿ ನೀರು ಮಾಡಿದಕ್ಕೇನೆ 4-6 ನೆನೆಸಿಟ್ಟದನ್ನ ತೆಗೆದು ಆ ನೀರಿಗೆ ಹಾಕೊಳ್ಬಹುದು. ಇಲ್ಲಾದ್ರೆ ನೀವು ಡ್ರಮ್ ಅಲ್ಲಿ ಹಾಕಿ ಇಟ್ಟಿರ್ತೀರಲ್ಲ ಅದ್ರ ನೀರು ಡ್ರೈನ್ ಆಗುವ, ಅದ್ರನ್ನ ನೀರು ತೆಗೆದು ಬಿಟ್ಟು ಈ ಬಿಸಿ ನೀರನ್ನ ಅದಕ್ಕೆ ಹಾಕ್ಬೇಕು. ಒಟ್ಟಾರೆ ಕುದಿಯುವ ನೀರಲ್ಲಿ ಇದನ್ನ 1 ನೆನೆಸ್ಬೇಕಾಗ್ತದೆ. ಅದು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಇದನ್ನ ಶಿಲೀಂಧ್ರ ಬೆಳೆಸೋದು, ಅದರಲ್ಲಿ ಈ ಹುಲ್ಲಲ್ಲಿ ಧೂಳಿನಲ್ಲಿ ಅನೇಕ ಬೇಡವಾದಂತಹ ಶಿಲೀಂಧ್ರಗಳಿವೆ. ಅದು ಯಾವಾಗ ನಾವು ಅದಕ್ಕೆ ಕರೆಕ್ಟ್ ಆಗಿ ಉಷ್ಣಾಂಶ ಕೊಡ್ತೇವೆ 20-30 ಸೆಂಟಿಗ್ರೇಡ್ ಕೊಡ್ತೇವೆ, ಬೇಡವಾದಂತಹ ಶಿಲೀಂಧ್ರಗಳು ಸಹ ಈ ನಮ್ಮ ಅಣಬೆ ಜೊತೆ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಈ ಬೇಡವಾದಂತಹ ಶಿಲೀಂಧ್ರಗಳನ್ನೆಲ್ಲ ಬಾಯ್ಲಿಂಗ್ ಟೆಂಪರೇಚರ್ ಅಲ್ಲಿ 100 ಸೆಂಟಿಗ್ರೇಡ್ ಅಲ್ಲಿ ಅದನ್ನ ನಿಷ್ಕ್ರಿಯಗೊಳಿಸ್ಬೇಕು ಬಿಡ್ತೇವೆ. ಅದಾದ್ಮೇಲೆ 1 ನೆನೆಸಿ ಆದ್ಮೇಲೆ ಅದ್ರಲ್ಲಿರುವ ನೀರು ಕಂಟೆಂಟ್ ಎಲ್ಲ ಹರಿದು ಹೋಗ್ಬೇಕು, ಇಲ್ಲ ಒಂದು ಜಾಲರಿಯಾಗಿ ಅದರ ಮೇಲೆ ಹರಡಿ ಬಿಡಿ. ಯಾವಾಗ ಸಹ ಹರಡ್ಬೇಕಾದ್ರೂ ಹೊರಗಿನ ಗಾಳಿ ಅಥವಾ ಧೂಳು ಬರದ ಪ್ರದೇಶದಲ್ಲಿ ತುಂಬಾ ಕ್ಲೀನ್ ಆಗಿ ಮಾಡುವಂತದ್ದು. ಒಂದ ಇದ್ರಲ್ಲಿ ಮೆಷ್ ಮೇಲೆ ಹರಡುದು, ತೊಳೆದಿರುವಂತಹ ಕ್ಲೀನ್ ಆಗಿರುವಂತಹ ಶೇಡ್ ನೆಟ್ ಅಲ್ಲಿ ಕಟ್ಟಿ ನೇತ್ ಹಾಕೋದು, ಆತರ ಮಾಡಿ ಅದ್ರಲ್ಲಿರುವಂತಹ ಜಾಸ್ತಿ ನೀರು ಹರಿದು ಹೋಗ್ಬೇಕು. ಹೇಗಿರ್ಬೇಕಂತ ಹೇಳಿದ್ರೆ, ಹುಲ್ಲನ್ನ ಕೈಯಲ್ಲಿ ಒತ್ತಿದಾಗ ಮುಚ್ಚಿ ಹಿಡ್ಕೊಂಡು ನೀರು ಇಳಿಬಾರ್ದು, ಅದರಿಂದ ಮಾಯಿಶ್ಚರ್ ಇರ್ಬೇಕು ಅಂತ ಹೇಳಿದ್ರೆ 60-65% ನೀರು ಹೇಳ್ತೇವೆ ತೇವಾಂಶ, ಬರೀ ಒದ್ದೆ ಅನ್ನಿಸ್ಬೇಕು, ನೀರು ಹರಿದು ಹೋಗ್ಬಾರ್ದು. ಅಷ್ಟು ಇರುವಂತಹ 2-3 ತುಂಡು ಮಾಡಿದಂತಹ ಹುಲ್ಲನ್ನ ರೆಡಿ ಮಾಡಿಟ್ಕೊಳ್ಬೇಕು. ಅದಾದ್ಮೇಲೆ ಇದು ಫಸ್ಟ್ ಗೆ ರೆಡಿ ಆಯ್ತು ಸಬ್ಸ್ಟ್ರೇಟ್. ಅದಾದ್ಮೇಲೆ ನೆಕ್ಸ್ಟ್ ಗೆ ಈ ನಾವು ತುಂಡು ಮಾಡಿದಂತಹ ಭತ್ತದ ಹುಲ್ಲನ್ನ ಬ್ಯಾಗ್ ಅಲ್ಲಿ ಫಿಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬ್ಯಾಗ್ ಸೈಜ್ ಹೇಗಿರ್ತದೆ ಅಂತ ಹೇಳಿದ್ರೆ, 1 ಫೀಟ್ ಅಗಲ ಎರಡು ಫೀಟ್ ಉದ್ದ ಅಂದ್ರೆ 30x60cm 12x18 ಹೇಳ್ತೇವೆ. ಅದು ಬ್ಯಾಗುಗಳ ಸೈಜ್ ಅಲ್ಲಿ ಸಿಗ್ತದೆ. 60x30cm ಅಲ್ಲಿ 1 kg ಭತ್ತದ ಹುಲ್ಲು ಹಿಡಿತದೆ ಒಂದು ಬ್ಯಾಗ್ ಅಲ್ಲಿ. ಒಂದು ಬ್ಯಾಗ್ ಅಲ್ಲಿ 1 kg ಭತ್ತದ ಹುಲ್ಲು ಹಿಡಿದ್ರೆ ನಾವು ಅಣಬೆ ಬೀಜ ತಗೊಳ್ಬೇಕು. ಇದರಲ್ಲಿ ಅಣಬೆ ಬೀಜ ನಾವು ನಮ್ಗೆ ತುಂಬಾ ಸಮೀಪ ಅಂತ ಹೇಳಿದ್ರೆ ನಾವು ಶಿವಮೊಗ್ಗ ಜೈವಿಕ ಇದು ಬಯೋ ಸೆಂಟರ್ ಇದೆ, ಜೈವಿಕ ಕೇಂದ್ರ, ಅಲ್ಲಿಂದ ತಗೊಂಡ್ ಬರ್ತೇವೆ. ಅದು 1 kg ಬ್ಯಾಗ್ಗಳಲ್ಲಿ ಬರ್ತದೆ. 1 kg ಅಣಬೆ ಬೀಜದಲ್ಲಿ ನಾವು 6-7 ಬ್ಯಾಗ್ ಇದನ್ನ ಬ್ಯಾಗ್ ಅನ್ನ ಫಿಲ್ ಮಾಡಬಹುದು. ಹೇಗಂತ ಹೇಳಿದ್ರೆ ಈಗ ಫಸ್ಟ್ ಗೆ ಇದೆ ನಾನು ಹೇಳಿದ ಸೈಜಿನ ಅಳತೆಯ ಬ್ಯಾಗ್ ಅನ್ನ ತಗೊಂಡು ಫಸ್ಟ್ ಗೆ 1 ಮುಷ್ಟಿಯಷ್ಟು ಅಣಬೆ ಬೀಜವನ್ನು ತಗೊಂಡು, ಅಣಬೆ ಬೀಜ ಹೇಗಿರ್ತದಂತ ಹೇಳಿದ್ರೆ ಇದರಲ್ಲಿ ಇದ್ರದ್ದು ಅಣಬೆಯ ಶಿಲೀಂಧ್ರಗಳು ಅದು ಈ ಜೋಳದ ಬೀಜದಲ್ಲಿ ಅದನ್ನ ಉತ್ಪಾದನೆ ಮಾಡಿ ಹಿಡಿದಿಟ್ಟು ಅದನ್ನ ಮಲ್ಟಿಪ್ಲೈ ಮಾಡಿ ನಮ್ಗೆ ಕೊಡ್ತಾರೆ. ಅದು ಸ್ಪಾನ್ ಪ್ರೊಡಕ್ಷನ್ ಅದು ಬೇರೆ ಬೇರೆ, ಅದಕ್ಕೆ ನಿಯಮಗಳು ಬೇರೆ. ಸ್ಪಾನ್ ಪ್ರೊಡಕ್ಷನ್ ಗೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಉಪಕರಣಗಳು ಬೇಕಾಗ್ತದೆ, ತರಬೇತಿಗಳು ಬೇಕಾಗ್ತದೆ. ಇದನ್ನ ನಾವು ಕೆಲವು ಸಂಸ್ಥೆಗಳಿಂದ ಪಡೆದುಕೊಂಡು ಮಾಡುವಂತದ್ದು. ಇದರಲ್ಲಿ 30x60cm ಬ್ಯಾಗ್ ಅನ್ನ ತಗೊಂಡು ಪ್ರತಿ ಸತ್ತಿಗೆ 1 ಮುಷ್ಟಿಯಷ್ಟು ಅಣಬೆ ಬೀಜ ತಗೊಂಡು ಅಡಿಗಡೆ ಹರಡಬೇಕು. ಅದಾದ್ಮೇಲೆ 2-3 inches ತುಂಡು ಮಾಡಿದ ಭತ್ತದ ಹುಲ್ಲನ್ನ ಅದರ ಮೇಲೆ ಹಾಕಿ 1-4 inches ಭತ್ತದ ಹುಲ್ಲನ್ನ ಫಿಲ್ ಮಾಡ್ಬೇಕು ಆ ಬ್ಯಾಗಿಗೆ. ಆಮೇಲೆ ಅದನ್ನ ಒತ್ತಿಬಿಟ್ಟು, ಹೇಗೆ ಒತ್ತಬೇಕಂತ ಹೇಳಿದ್ರೆ ಅದು ಯಾವುದೇ ರೀತಿಯಲ್ಲಿ ಸಹ ಗಾಳಿ ಅದರಲ್ಲಿ ಸಲೀಸಾಗಿ ಹೋಗಿ ಬರುವ ಹಾಗೆ ಅಲ್ಲ, ಅದನ್ನ ಫುಲ್ ಒತ್ತಿಬಿಟ್ಟು ಟೈಟ್ ಮಾಡ್ಬೇಕು ಅದನ್ನ. ಅದಾದ್ಮೇಲೆ 1 layer ಅಡಿಗಡೆ 1 layer ನಾವು ಅಣಬೆ ಬೀಜದ ಹಾಕ್ತೇವೆ, ಅದರ ಮೇಲೆ ಹುಲ್ಲು, ಪುನಃ ಅದರ ಮೇಲೆ 1 layer ಅಲ್ಲಿ ಅಣಬೆ ಬೀಜ. ಅಣಬೆ ಬೀಜ ಯಾವಾಗ ಸಹ ಅದೇ ಹೇಳಿದ ಹಾಗೆ ನಾನು 1 ಮುಷ್ಟಿಯಲ್ಲಿ ತಗೊಂಡು ಮಧ್ಯಭಾಗಕ್ಕೆ ಅಲ್ಲ, ಬ್ಯಾಗಿದು ಪೆರಿ ಫುಲ್ ಸುತ್ತ ಅದನ್ನ ಹಾಕಿಬಿಟ್ಟು ಪುನಃ ಅದರ ಮೇಲೆ ಭತ್ತದ ಹುಲ್ಲನ್ನು ಹಾಕೋದು. ಇದೇ ತರ 4-5 times ಮಾಡಿದ್ರೆ ಅದರ ಫುಲ್ ಕವರ್ ಫುಲ್ ಆಗ್ತದೆ 60cm ಅಷ್ಟು. ಅದನ್ನ ಟೈಟ್ ಆಗಿ ಕಟ್ಟಿ ಇವಾಗ ನಮ್ಗೆ ಬ್ಯಾಗ್ ರೆಡಿ ಆಯ್ತು. ಇದರಲ್ಲಿ ಭತ್ತದ ಹುಲ್ಲು ಮತ್ತೆ ಇದನ್ನ ಅಣಬೆ ಬೀಜವನ್ನ 4-5 layer ಹಾಕ್ಬಿಟ್ಟಿದ್ದೇವೆ. ಹಾಕಿ ಮೇಲ್ಗಡೆ ರಬ್ಬರ್ ಬ್ಯಾಂಡ್ ಅಲ್ಲಿ ಟೈಟ್ ಆಗಿ ಕಟ್ಟಿಬಿಟ್ಟು ಅದರಲ್ಲಿ ಯಾವಾಗ ನಾವು ಹಾಕಿದೇವೋ ಆ ಡೇಟ್ ಅನ್ನ ಹಾಕಿ ಬರ್ದು ಇಡಬೇಕು. ಬರ್ದು ಇಟ್ಟು ಆಮೇಲೆ ಅದರ ಬ್ಯಾಗ್ ಫಿಲ್ ಮಾಡಿರ್ತೇವಲ್ಲ ಅದರ ಹೊರಗಡೆಯಿಂದ 15-20 tooth ಮಾಡ್ಬೇಕು. ಯಾಕಂತ ಹೇಳಿದ್ರೆ ಗಾಳಿ ಆಡ್ಬೇಕು, ಇಲ್ಲಿ ನಾವು ಅಣಬೆ ಇದು ಸಿಲಿಂಡ್ರಗಳು ಮಲ್ಟಿಪ್ಲೈ ಆಗ್ಲಿಕ್ಕೆ ಸಮ ಪ್ರಮಾಣದಲ್ಲಿ ಉಷ್ಣಾಂಶ ಬೇಕಾಗ್ತದೆ ಮತ್ತೆ ಗಾಳಿ ಆಡ್ಬೇಕಾಗ್ತದೆ. ಅದಕ್ಕೋಸ್ಕರ ಇಡೀ ಪಾಲಿಬ್ಯಾಗಿನ ಸುತ್ತ 15-20 tooth ಮಾಡ್ತೇವೆ. ಅದಾದ್ಮೇಲೆ ಇದು ಸೆಕೆಂಡ್ ಸ್ಟೇಜ್ ಆಯ್ತು. ಫಸ್ಟ್ ಗೆ ಸಬ್ಸ್ಟ್ರೇಟ್ ರೆಡಿ ಮಾಡ್ಕೊಂಡೇವೆ, ಇದು ಫಿಲ್ಲಿಂಗ್ ಆಯ್ತು. ಫಿಲ್ಲಿಂಗ್ ಆದ್ಮೇಲೆ ನಾವು ಅದರ ಮೇಲೆ ಡೇಟ್ ಬರ್ದಿರ್ತೇವೆ ಮತ್ತೆ ಸ್ಪಾನ್ ರನ್ ಅಂತ ಹೇಳ್ತೇವೆ ನೆಕ್ಸ್ಟ್ ಸ್ಟೇಜ್. ಈ ಫಿಲ್ ಮಾಡಿದಂತಹ ದಿನದಿಂದ 15-20 days ತನಕ ಇದರಲ್ಲಿ ಸ್ಪಾನ್ ರನ್ ಆಗ್ಬೇಕು. ಅಂದ್ರೆ ನಾವು 1 bag 120g ತರ ಅಣಬೆ ಬೀಜವನ್ನ ಹಾಕಿರ್ತೇವೆ. ಆ ಅಣಬೆ ಬೀಜ ನಾವು ಹಾಕಿದಂತಹ ಸಬ್ಸ್ಟ್ರೇಟ್ ಈ ಭತ್ತದ ಹುಲ್ಲಿನಲ್ಲಿ ಫುಲ್ ಅಭಿವೃದ್ಧಿಗೊಳ್ತದೆ, ಫುಲ್ ಬ್ಯಾಗ್ ಫುಲ್ ಅಭಿವೃದ್ಧಿ ಆಗ್ತದೆ. ಅದು ನಾವು ಹಾಕಿದಂತಹ 1 kg ಭತ್ತದ ಹುಲ್ಲು ಫುಲ್ ಕವರ್ ಆಗಿ 18-20 days ಬ್ಯಾಗ್ ಫುಲ್ ಬೆಳಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಸ್ವಲ್ಪ ನಮ್ಮ ಹೊರಗಿನ ವಾತಾವರಣದ ಮೇಲೆ ಸಹ ತುಂಬಾ ಅವಲಂಬಿತವಾಗಿದೆ. ಈಗ ನಾವು ಮನೆಯಲ್ಲಿ ಅದಕ್ಕೆ ಸಪರೇಟ್ ಆಗಿ ಏನು ರೂಮ್ ಕೊಡದೇನೆ ನಮ್ಮ ಹತ್ರ ಯಾವ್ದು ಸ್ಟೋರ್ ರೂಮ್ ಯಾವ್ದು ಉಪಯೋಗಿತ ಇಲ್ಲದಂತಹ ರೂಮ್ ಅಲ್ಲಿ ಹಾಕಿ ನೋಡಿ ಅದರಲ್ಲಿ ಹೇಗೆ ಆಗ್ತದೆ ಅಂತ ಒಂದು ಪ್ರಯೋಗ ಮಾಡಿದಾಗ ಚಳಿಗಾಲದಲ್ಲಿ ಸ್ಪಾನ್ ರನ್ನಿಂಗ್ ಟೈಮ್ ಉಂಟಲ್ಲ ಅದರ ಅಣಬೆ ಅಭಿವೃದ್ಧಿ ಆಗೋದು 1-20 days ಅಂತ ಹೇಳಿರ್ತೇವೆ. ಅದು 20-25 ಆತರ ಆಗಿದ್ದು ಸಹ ಇದೆ. ಸ್ಪಾನ್ ರನ್ ಟೈಮ್ ಅಲ್ಲಿ ತೇವಾಂಶ ನಾವು ಮೇಂಟೈನ್ ಮಾಡ್ಲಿಕ್ಕೆ ನೋಡುದಿಲ್ಲ. ಜಸ್ಟ್ ಬ್ಯಾಗ್ ರೆಡಿ ಮಾಡಿ ಇಟ್ಟು ಒಂದು ಕತ್ತಳೆ ಕೋಣೆಯಲ್ಲಿ ಇಟ್ಟರೆ ಸಾಕು. ಅಂದ್ರೆ ಆ ಟೈಮಲ್ಲಿ ನಮ್ಗೆ ತೇವಾಂಶ ಸಹ ಇಷ್ಟು ಬೇಕಂತ ಇಲ್ಲ ಮತ್ತೆ ಬೆಳಕಿನ ಅವಶ್ಯಕತೆ ಸಹ ಇರುವುದಿಲ್ಲ ಸ್ಪಾನ್ ರನ್ ಆಗ್ಲಿಕ್ಕೆ. ಆದ್ರೆ ಉಷ್ಣಾಂಶ ಮಾತ್ರ 20-30 ಮೇಂಟೈನ್ ಮಾಡ್ಬೇಕಾಗ್ತದೆ. ಅದೇ ಅದರಿಂದ ಸ್ವಲ್ಪ ಕಮ್ಮಿ 18-15 ಆದ್ರೆ ಸ್ವಲ್ಪ ಲೇಟ್ ಆಗುದು ನಮ್ಗೆ ಗೊತ್ತಾಗ್ತದೆ ಅದು ಸ್ಪಾನ್ ರನ್ ಲೇಟ್ ಆಗ್ತದೆ ಅಂತ. ಈ ಟೈಮಲ್ಲಿ ಕರೆಕ್ಟ್ 18-19 days ಫುಲ್ ಸ್ಪಾನ್ ರನ್ ಆಗ್ತದೆ. ರನ್ ಅಂತ ಹೇಳಿದ್ರೆ ಫುಲ್ ಆ ಬ್ಯಾಗ್ ನಾವು ತುಂಬಿಸಿದಂತಹ ಬ್ಯಾಗ್ ಫುಲ್ ಬೆಳಿಯಾಗಿ ಬಿಡ್ತದೆ. ಆಮೇಲೆ 21st ನಾವು ಬ್ಯಾಗಿಗೆ ಕಟ್ಟು ಕೊಡ್ತೇವೆ ಒಂದು ಮೇಲಿನಿಂದ ಕೆಳಗೆ. ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಸಹ ಇದು ಒಂದ ಡೆಟಾಲ್

ಇದು ರೆಫ್ರಿಜರೇಟರ್ ಅಲ್ಲಿ ಇಟ್ಕೊಳ್ಬಹುದು. ರೆಫ್ರಿಜರೇಟರ್ ಅಲ್ಲಿ 6-7 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ 3-4 ದಿನ ಇಡಬಹುದು. 4 ದಿನ ಎಲ್ಲ ಅದರಲ್ಲಿ ಸ್ವಲ್ಪ ನೀರು ಎಳ್ಕೊಂಡಾಗೆ ಆಗ್ತದೆ, 3-4 ದಿನ ಇಡ್ಬೋದು. ಅದು ಅಲ್ಲಿಂದ ಮೇಲೆಗೆ ನಿಮ್ಗೆ ಮಾರಾಟ ಆಗ್ಲಿಲ್ಲ, ಯೂಸ್ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತು ಅಣಬೆಯನ್ನ ಡ್ರೈ ಮಾಡಿ ಸಹ ಉಪಯೋಗಿಸಬಹುದು, ಡ್ರೈ ಮಾಡಿ ಮತ್ತೆಗೆ ಬಳಕೆ ಮಾಡ್ಕೊಳ್ಬಹುದು. ಇದು ಅಂದ್ರೆ ಸ್ವಲ್ಪ ಎಲ್ಲ ಇದಕ್ಕೆ ಬೇರೆ ಎರಡು ಮಿಲ್ಕಿ ಮತ್ತೆ ಬಟನ್ ಮಶ್ರೂಮಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ಪೆರಿಶೇಬಲ್, ಇದರದ್ದು ಶೆಲ್ಫ್ ಲೈಫ್ ಸ್ವಲ್ಪ ಕಮ್ಮಿ. ಆದಷ್ಟು ಅಂದ್ರೆ ಕೊಯ್ಲಾದ 1-2 ದಿನದೊಳಗಡೆ ಇದು ಮಾರಾಟ ಆಗಿ ಬಿಡ್ಬೇಕು, ಅಲ್ಲ ನಾವು ಅದನ್ನ ಬಳಕೆ ಮಾಡಿ ಬಿಡ್ಬೇಕಾಗ್ತದೆ. ಲಿಖಿತ್ ರಾಜ್ ಅವರಿಗೆ ಕೊನೆಯ ಪ್ರಶ್ನೆ, ಸಂಕ್ಷಿಪ್ತವಾಗಿ ಹೇಳಿದ್ರೆ ಒಂದು ಖರ್ಚು ಮತ್ತು ಎಷ್ಟು ಮಟ್ಟಿಗೆ ಇದನ್ನ ಲಾಭದಾಯಕ ಅಂತ ಅಂದ್ರೆ, ಇವಾಗ ಒಂದು ಬ್ಯಾಗ್ ಅಲ್ಲಿ ನಾವು 1 ಕೆಜಿ ಹುಲ್ಲಿಗೆ 120 ಗ್ರಾಮ್ ಅಣಬೆ ಬೀಜ ಅಂತ ತಗೊಂಡ್ರೆ ಒಂದು ಬ್ಯಾಗಿಗೆ ನಾವು 10-20 ರೂಪಾಯಿಯಷ್ಟು ಖರ್ಚು ಮಾಡಿದ್ರೆ, ಮತ್ತೆ ಆ ಹಾಲಿ ಬ್ಯಾಗ್ ಗಂಟೆ ಅದಕ್ಕೆಲ್ಲ ಎಲ್ಲ ಸೇರಿಸಿ 30 ರೂಪಾಯಿ ಖರ್ಚು ಒಂದು ಬ್ಯಾಗಿಗೆ ಬಿದ್ದರೂ ಸಹ ನಾವು 500-600. ಈಗ ಆಯಿಸ್ಟರ್ ಅಣಬೆ ಹೇಗೆ ಅಂತ ಹೇಳಿದ್ರೆ ಕೆಜಿಗೆ 300 ರೂಪಾಯಿ ಹಾಗೆ ಎಲ್ಲ ಮಾರುಕಟ್ಟೆ ದರ ಇದೆ. ಇದು ಅಂದ್ರೆ ನಮ್ಗೆ 500 ಗ್ರಾಮ್ 150 ರೂಪಾಯಿ ಒಂದು ಬ್ಯಾಗ್ ಅಲ್ಲಿ ನಾವು ಪಡೆಯಬಹುದು. ಅಂದ್ರೆ ನಾವು ಮಾಡುವ ಅಂದ್ರೆ ಫಸ್ಟಿಗೆ ನಾವು ಮಾಡಿದ ಕೂಡಲೇ ನಮ್ಗೆ ಇದ್ರಲ್ಲಿ ಕಲಿಯುವಂತದ್ದು ತುಂಬಾ ಇದೆ. ಪ್ರಾಕ್ಟೀಸ್ ಮೀನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನಾವು ಮಾಡಿ ಮಾಡಿ ಕಲಿಯುವಂತ ತುಂಬಾ ಇದೆ. ಒಂದು ಸರಿ ಮಾಡಿ ಇಲ್ಲ ಬರ್ತಾ ಇಲ್ಲ ಬಿಡ್ತೇನೆ ಅದು ಅದು ಅಲ್ಲ. ಇದ್ರಲ್ಲಿ ನಾವು ಮಾಡಿದಷ್ಟು ಕಲಿಕೆ ಜಾಸ್ತಿ ಇದೆ ಇದ್ರಲ್ಲಿ. ಹಾಗೆ ನಾವು ಮಾಡ್ತಾ ಮಾಡ್ತಾ 500-600 ಗ್ರಾಮ್ ತೆಗೆಯುವಂತಹ ಶಕ್ತಿ ನಮ್ಗೆ ಬಂದ್ರೆ ಇದು ತುಂಬಾ ಲಾಭದಾಯಕ ಉದ್ದಿಮೆ. ಇದು ತೋಟಗಾರಿಕಾ ಇಲಾಖೆಯಿಂದ ಯಾವ ರೀತಿಯ ಪ್ರೋತ್ಸಾಹ ಇದೆ ಇದಕ್ಕೆ? ತೋಟಗಾರಿಕೆ ಇಲಾಖೆಯಲ್ಲಿ ಅಣಬೆ ಘಟಕ ಇದೆ, ಇದರಲ್ಲಿ ಸ್ಥಾಪಿಸಲಿಕ್ಕೆ ಸಹಾಯಧನವಿದೆ. ಇದರಲ್ಲಿ 50% ಸಹಾಯಧನವನ್ನು ಕೊಡ್ತಾರೆ. ಮತ್ತೆ ಉದ್ಯೋಗ ಖಾತ್ರಿಯಲ್ಲೂ ಸಹ ಇದರಲ್ಲಿ ಶೆಡ್ ನಿರ್ಮಾಣಕ್ಕೆ ಸಹಾಯಧನವನ್ನು ಕೊಡಲಾಗ್ತಿದೆ ಇದರಲ್ಲಿ. ಬಹಳ ಸಂತೋಷ ಲಿಖಿತ್ ರಾಜ್ ಅವರೇ. ಅಣಬೆ ಕೃಷಿಯನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬಹುದು, ಏನೇನು ಅಂಶವನ್ನ ಗಮನಿಸಬೇಕಾಗ್ತದೆ, ಈ ಎಲ್ಲ ವಿಚಾರ ಬಗ್ಗೆ ಬಹಳಷ್ಟು ವಿಷಯವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಅಣಬೆ ಕೃಷಿಯ ಕುರಿತು ಲಿಖಿತ ರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000-49,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 36,000-46,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 28,500-30,500 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 7,500-10,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,025,000-30,000 ರೂಪಾಯಿ, ಎರಡನೇ ವರ್ಗದ್ದು 1,020,000-25,000 ರೂಪಾಯಿ, ಸ್ಥಳೀಯ ಅಕ್ಕಿ ಕ್ವಿಂಟಾಲ್ಗೆ 4,350-5,300 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 3,500-4,100 ರೂಪಾಯಿ, ಐಆರ್ಏಟ್ ಕ್ವಿಂಟಾಲ್ಗೆ 3,450-4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,150-2,400 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,200-5,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,400-5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,500-5,200 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 19,000-30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000-67,000 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 3,500-4,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 6,000 ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 5,000 ರಿಂದ 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 6,500 ರಿಂದ 7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ಗಮನಿಸಿ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಹಲಸು ಹಬ್ಬ, ಈ ಕುರಿತು ಸಾವಯವ ಕೃಷಿಕ ಬಳಗ ರಿಜಿಸ್ಟರ್ಡ್ ಮಂಗಳೂರು, ಇಲ್ಲಿನ ಕಾರ್ಯದರ್ಶಿ ಕೆ ರತ್ನಾಕರ ಕುಳಾಯಿ ಅವರೊಂದಿಗಿನ ಸಂದರ್ಶನ, ನಂತರ ಹಲಸಿನ ಮೌಲ್ಯವರ್ಧನೆ ಮತ್ತು ಐಸ್ ಕ್ರೀಂ ಉದ್ಯಮದ ಕುರಿತು ಸುಹಾಸ್ ಮರಿಕೆ ಅವರೊಂದಿಗಿನ ಮಾತುಕತೆಯನ್ನು ಕೇಳುವಿರಿ. ಈಗ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ. ಇವಳದೆ ತುತ್ತು ಇವಳಲಿ